ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮಾವಿನಲ್ಲಿ ಕಸಿ ವಿಧಾನದಿಂದ ಗಿಡಗಳ ಉತ್ಪಾದನೆ ಮತ್ತು ಅನುತ್ಪಾದಕ ಮರಗಳ ಪುನಶ್ಚೇತನ. ಈ ವಿಷಯವಾಗಿ ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಡಾ ಚಂದನ್ ಅವರೊಂದಿಗೆ ಸಂದರ್ಶನ. ನಮ್ದು ಹಳೆ ಮಾವಿನ ತೋಟ ಇದೆ, ಹಳೆಯ ತಳಿಗಳು ಇದಾವು, ನಮಗೆ ಬೇಕಾದಂತ ಇಳುವರಿ ಸಿಗ್ತಾ ಇಲ್ಲ ಮತ್ತು ಬೇಕಾದಷ್ಟು ಕಾಯಿ ಕಸ್ತಾ ಇಲ್ಲ. ನಮಗೀಗ ಹೊಸ ತಳಿ ಬೇಕಾಗಿತ್ತು, ಈಗ ಇಂಥ ಬೇಡಿಕೆ ತಳಿ ಇದೆ ಅದನ್ನು ಹಾಕಬೇಕಾಗಿತ್ತು, ಇಂಥವೆಲ್ಲನೂ ರೈತರ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಬಂದಾಗ ಏನಪ್ಪ ಇಷ್ಟು ದೊಡ್ಡ ದೊಡ್ಡ ಗಿಡಗಳನ್ನು ತೆಗೆದುಹಾಕಿ ಮತ್ತೆ ಸಸಿ ಬೆಳೆದು ಮತ್ತೆ 8 ವರ್ಷ ಕಾಯ್ದು ಹೆಂಗೆ ಮಾಡೋದು ಇದನ್ನೆಲ್ಲ ಅನ್ನುವಂಥದ್ದು ಚಿಂತೆ ಕೂಡ ಇರುತ್ತೆ. ಈ ನಿಟ್ಟಿನೊಳಗೆ ಹಳೆ ಮಾವಿನ ತೋಟಗಳನ್ನು ಒಂದು ವೇಳೆ ದೊಡ್ಡವಾಗಿದ್ದು ಮುರಿದು ಬಿದ್ದಿತ್ತು, ರೆಂಬೆ ಕೊಂಬೆಗಳು ಸರಿಯಾಗಿ ಬೆಳೆದಿರಲ್ಲ ಅಥವಾ ಕಾಯಿ ಕಚ್ಚಲ್ಲ ಹೂ ಬಿಡಲ್ಲ, ಇಂಥ ತೋಟಗಳನ್ನು ಪುನಶ್ಚೇತನ ಮಾಡ್ಕೊಳ್ಳೋಕ್ಕೆ ಕೂಡ ಅವಕಾಶ ಇದೆ. ಹೇಗೆ ಮಾಡ್ಬೋದು? ಹಳೆಯ ಮಾವಿನ ತೋಟವನ್ನು ಕಸಿ ಕಟ್ಟುವ ವಿಧಾನದಿಂದ ಪುನಶ್ಚೇತನ ಮಾಡಿ ಹೆಚ್ಚು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ. ಈ ನಿಟ್ಟಿನೊಳಗೆ ಮಾತಾಡ್ತಾರೆ ಡಾಕ್ಟರ್ ಚಂದನ್ ಕೆ ಅವರು. ಇವರು ಶಿರ್ಸಿಯಲ್ಲಿರ್ತಕ್ಕಂಥ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಚಂದನ್. ನಮಸ್ಕಾರ. ಈ ಹಳೆ ಮಾವಿನ ತೋಟಗಳ ಪುನಶ್ಚೇತನ ಅಂತ ಹೇಳ್ತೀವಲ್ಲ, ಹಂಗಂದ್ರೆ ಏನು ಸ್ವಲ್ಪ ಹೇಳಿ. ನಾವು ಮಾವುಗಳನ್ನ ನಾಟಿ ಮಾಡಿದ ನಂತರ ಅವು ಫಲವನ್ನ ಕೊಡ್ತಾ ಹೋಗ್ತವೆ. ಆದ್ರೆ ಒಂದು ವಯಸ್ಸು ಮೀಟ್ ದಾಟಿದ ಮೇಲೆ, ಒಂದು 25-30 ವರ್ಷ ದಾಟಿದ ಮೇಲೆ ಅವುಗಳಲ್ಲಿ ಅವು ಉತ್ಪಾದನೆ ಕಡಿಮೆ ಆಯ್ತಾ ಹೋಗುತ್ತೆ. ಅಂದ್ರೆ ಫಲವನ್ನ ನೀಡುವಂತ ಒಂದು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಅದು ಹಲವಾರು ಕಾರಣಗಳಿಂದ ಆಗಿರಬಹುದು. ಅಂತಹ ಅನುಪಯುಕ್ತವಾದಂತಹ ಗಿಡಗಳನ್ನ, ಉತ್ಪಾದನೆ ಕಡಿಮೆ ಆಗಿರುವಂತಹ ಗಿಡಗಳನ್ನ ಮತ್ತೆ ಅವುಗಳನ್ನ ಬುಡ ಸಮೇತ ಕಿತ್ತಾಕಿ ಹೊಸದಾಗಿ ನಾಟಿಯನ್ನ ಮಾಡೋದ್ರ ಬದಲು ಇರುವಂತ ಹಳೆಯ ಗಿಡಗಳನ್ನೇ ಉಪಯೋಗಿಸಿಕೊಂಡು ಅವಕ್ಕೆ ಒಂದು ನವ ಚೈತನ್ಯವನ್ನ ತುಂಬಿ ಮತ್ತೆ ಹೆಚ್ಚಿನ ಫಲವನ್ನ ನೀಡುವಂತೆ ಮಾಡುವಂತ ವಿಧಾನವನ್ನ ನಾವು ಪುನಶ್ಚೇತನ ಅಂತ ಕರೀತಾ ಇದ್ದೀವಿ. ಒಬ್ಬ ತಜ್ಞರಾಗಿ ಎಂಥ ತೋಟವನ್ನ ಪುನಶ್ಚೇತನ ಒಂದು ಪದ್ಧತಿಯೊಳಗೆ ತೊಂಬರ್ಬಹುದು ಮತ್ತು ಯಾಕೆ ತರಬೇಕು, ರೈತರು ಏನೋ ಒಂದು ಆಸೆ ಇಟ್ಟುಕೊಂಡು ಹೇಳ್ಬೋದು, ಒಬ್ಬ ತಜ್ಞರಾಗಿ ಇಂಥ ತೋಟ ಪುನಶ್ಚೇತನಕ್ಕೆ ಮತ್ತೆ ಮಾಡೋದು ಬೇಡ ಅಥವಾ ಇದನ್ನು ಮಾಡಲೇಬೇಕು ಹಿಂಗೆ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಿ, ಇಲ್ಲಿ ಎಂಥ ಡಿಸಿಷನ್ ತಗೋಬೇಕು ಅಂತ? ಇಲ್ಲಿ ನಾವು ಪುನಶ್ಚೇತನಕ್ಕೆ ಅಂತ ಅಥವಾ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಎರಡು ಅಂಶಗಳನ್ನ ನಾವು ಗಮನ ಇಟ್ಕೋತೀವಿ. ಮೊದಲನೇದಾಗಿ ಅವುಗಳ ಉತ್ಪಾದನೆ ಯಾವ ಮಟ್ಟದಲ್ಲಿ ಇದೆ, ಮತ್ತೆ ಇನ್ನೊಂದು ಅಂಶ ಅಂತಂದ್ರೆ ನಮಗೆ ನಾವು ಈಗ ನಮ್ಮಲ್ಲಿ ಇರುವಂತ ಗಿಡಗಳಲ್ಲಿ ಬರ್ತಾ ಇರುವಂತಹ ಕಾಯಿಗಳು ಉತ್ತಮ ಗುಣಮಟ್ಟದ್ದಾಗಿದೆಯಾ, ನಮಗೆ ಬೇಕಾದಂತಹ ತಳಿಯ ಹಣ್ಣುಗಳು ಸಿಗ್ತಾ ಇದೆಯಾ, ಇವುಗಳನ್ನ ನೋಡಿಕೊಂಡು ನಾವು ತೋಟಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಈಗ ಕೆಲವೊಂದು ತೋಟಗಳು ಸುಮಾರು 25-30 ವರ್ಷಗಳು ಆಗೋಗ್ಬಿಡುತ್ತೆ. ಅವು ಹೋಗ್ತಾ ಹೋಗ್ತಾ ವಯಸ್ಸು ಗಿಡಗಳಿಗೆ ವಯಸ್ಸಾದಂತೆ ಅವುಗಳಲ್ಲೂ ಕೂಡ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಅವು ಹೆಚ್ಚಿನ ಫಲವನ್ನು ಬಿಡೋದಿಲ್ಲ. ಒಂದು ಕೆಲವೊಮ್ಮೆ ಏನಾಗುತ್ತೆ, ನಾವು ಅದಕ್ಕೆ ಏನೋ ವ್ಯವಸಾಯ ಪದ್ಧತಿಗಳನ್ನ ಅನುಸರಿಸ್ತೀವಲ್ಲ, ಸರಿಯಾಗಿ ಗೊಬ್ಬರ ಕೊಡದೇ ಇರ್ಬೋದು, ನೀರು ಕೊಡದೇ ಇರ್ಬೋದು, ಅಥವಾ ಪದೇ ಪದೇ ಕೀಟಗಳಿಗೆ ಬಾಧೆಗೆ ಅದು ಒಳಗಾಗ್ತಾ ಇರ್ಬೋದು. ಇಂಥ ಸಂದರ್ಭಗಳಲ್ಲೂ ಕೂಡ ಮರಗಳು ತಮ್ಮ ಚೈತನ್ಯವನ್ನು ಕಳ್ಕೊತವೆ. ಅಂಥ ಗಿಡಗಳನ್ನ ನಾವು ಬೇರು ಸಮೇತ ತೆಗೆದನೇ ಮತ್ತೆ ಅವಕ್ಕೆ ಹೊಸ ಜೀವನ ಕೊಟ್ಟು ಫಲ ಬರುವಂಗೆ ಮಾಡಬಹುದು. ಮತ್ತೆ ಇನ್ನೊಂದು ಹೇಳಿದೆ, ಕೆಲವೊಂದು ತಳಿಗಳು ಕೆಲವು ಸಲ ನಾವು ಏನು ಅಂತಂದ್ರೆ, ಈಗ ಯಾವುದೋ ಒಂದು ನರ್ಸರಿಯಿಂದ ಯಾವುದೋ ಒಂದು ತಳಿ ನಮಗೆ ಆಪೂಸೋ ಮತ್ತೊಂದು ಯಾವುದೋ ಬೇಕಾಗುತ್ತೆ, ಆ ಗಿಡ ಕೇಳಿ ಅಲ್ಲಿ ತಗೋಬರ್ತೀವಿ. ಆ ಕೊಟ್ಟಂತ ತಗೋಬಂದಾದ್ಮೇಲೆ ಅದನ್ನ ತಗೊಂಡೋಗಿ ಭೂಮಿನೆಲ್ಲ ಹಾಕಿ ನಾಟಿ ಮಾಡ್ತೀವಿ, ಹಾಕಿ ಅದನ್ನ ಆರೈಕೆನು ಮಾಡ್ತೀವಿ. ಸುಮಾರು 3 ವರ್ಷ ಕಳೆಯುತ್ತೆ. ಕಳೆದು ಆದಾಗ ಅದು ಮೊದಲನೇ ಫಲ ಬಂದಾಗ ನಾವು ನೋಡ್ತೀವಿ, ನಾವು ಅನ್ಕೊಂಡ್ರೆ ನಾವು ನೆಟ್ಟಿರೋದು ಆಪೂಸು, ಆದರೆ ಬಂದಿರೋ ಕಾಯಿ ಬೇರೆ ತಳಿಯೋದು. ಆವಾಗ ಏನು ಮಾಡಬೇಕು, ಆ ಗಿಡಗಳನ್ನ ಬೇರೆ ಸಮೇತ ಕಿತ್ತಾಕ್ಬಿಡ್ಬೇಕಾ? ಬೇರೆ ಸಮೇತ ಕಿತ್ತಾಕೋಕೆ ಹೋಗ್ತು ಅಂತಂದರೆ ನಾವು ಅಷ್ಟು ದಿನ ಪಟ್ಟಂಥ ಶ್ರಮ, ನಮ್ಮ ಖರ್ಚು, ಸಮಯ ಎಲ್ಲವೂ ಹಾಳಾಗುತ್ತೆ. ಹಾಗಾಗಿ ನಮಗೆ ಬೇಡವಾದಂಥ ತಳಿಗಳು ಇತ್ತು ಅಂತಂದರೆ ಅವುಗಳನ್ನ ಬೇರೆ ಸಮೇತ ಕೀಳ್ದನೇ ಇರುವಂಥ ಗಿಡಗಳನ್ನೇ ನಮಗೆ ಬೇಕಾದಂಥ ತಳಿಯಾಗಿ ಪರಿವರ್ತನೆಯನ್ನು ಮಾಡ್ಕೋಬಹುದು. ಈ ರೀತಿ ನಾವು ಪುನಶ್ಚೇತನಕ್ಕೆ ಅಂತ ತೋಟಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಈ ಪುನಶ್ಚೇತನಕ್ಕೆ ತೋಟವನ್ನು ಆಯ್ಕೆ ಮಾಡ್ಕೊಳ್ತೀರ, ನಾವು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತೇಳಿ ಕವಿ ಏನು ಹೇಳ್ತಾರೆ, ಹಾಗಾಗಿ ಹಳೆ ಬೇರು ಇರುತ್ತೆ, ಹೊಸ ಚಿಗುರನ್ನ ನಾವು ಚಿಗುರಿಸಬೇಕಾಗಿದೆ. ನೀವು ಇಡೀ ತೋಟನ ಒಮ್ಮೆಗೆ ಮಾಡ್ತಿರೋ ಅಥವಾ ಹಂತ ಹಂತವಾಗಿ ಮಾಡ್ತಿರೋ? ಹೇಗೆ? ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಕೆಲವೊಂದು ರೈತರಿಗೆ ಏನಾಗುತ್ತೆ, ಒಂದು ಪದ್ಧತಿ ನಾವೇನು ಅನುಸರಿಸ್ತೀವಲ್ಲ ಅದರಲ್ಲಿ ಇಡೀ ತೋಟವನ್ನು ಒಂದೇ ಸಲ ಮಾಡಬೇಕು ಅಂತ ಹೋದಾಗ ಅವ್ರಿಗೆ ಅಷ್ಟು, ಯಾಕೆಂದ್ರೆ ದೊಡ್ಡ ಮರಗಳು ಬೆಳೆದಿರ್ತವೆ, ಅದನ್ನ ಒಂದೇ ಸಲ ಕಟಾವು ಮಾಡಿಬಿಡ್ತು, ಕತ್ತರಿಸಾಕ್ಬಿಡ್ತು ಅಂತಂದರೆ ಫಲ ಬರುತ್ತೋ ಇಲ್ವೋ, ಸತ ಬಿಡುತ್ತೋ ಏನೋ ಅನ್ನೋ ಒಂದು ಭಯ ಇರುತ್ತೆ. ಹಾಗಾಗಿ ಹಂತ ಹಂತವಾಗಿ ಮಾಡ್ತಾ ಹೋಗ್ತು ಅಂದರೆ ಉತ್ತಮ. ಮೊದಲನೇ ವರ್ಷ ಒಂದಷ್ಟು ಅದರದ ಬೆಳವಣಿಗೆ ಎಲ್ಲ ನೋಡ್ಕೋತು ಅಂದರೆ ರೈತರಲ್ಲೂ ಕೂಡ ಒಂದು ಆತ್ಮಸ್ಥೈರ್ಯ ಬೆಳೆಯುತ್ತೆ, ಆವಾಗ ಅದನ್ನ ಹೆಚ್ಚಿನ ಪ್ರದೇಶಗಳಿಗೆ ವಿಸ್ತರಣೆ ಮಾಡ್ತಾ ಹೋಗ್ಬೋದು. ಹಾಗಾಗಿ ಒಂದು 2-3 ಹಂತದಲ್ಲಿ ಮಾಡಿದ್ರೆ ಒಳ್ಳೇದು. ಹೌದು, 2-3 ಹಂತದಲ್ಲಿ ಮಾಡ್ತು ಅಂತಂದ್ರೆ ಒಳ್ಳೇದು. ಮತ್ತೀಗ ಆ ತಾಯಿ ಬೇರೆ ಇರುತ್ತೆ, ಇಂಥ ತಳಿ ಇದೆ ನಾವು ಅದೇ ಕಸಿ ಕಟ್ಟಬೇಕು ಅಂತ ಹೇಳ್ತೀವಲ್ಲ, ಅದು ಆಯ್ಕೆ ಮಾಡ್ಕೊಳ್ಳೋದು ಎಲ್ಲ ಹೇಗಿರಬೇಕು? ನಾವು ಈಗ ನಮ್ಮಲ್ಲಿ ಹಳೆ ಮರಗಳು ಇದಾವೆ, ಈಗ ಅದನ್ನ ನಾವು ಬದಲಾವಣೆ ಮಾಡಬೇಕು. ಆಗ ನಮ್ಗೆ ಸರಿಯಾದಂತ ನಮ್ಗೆ ಯಾವುದೋ ಒಂದು ಹೊಸ ಜಾತಿದೋ ಮಾವಿನದೋ ಯಾವುದೋ ಬೇಕಾಗುತ್ತೆ. ಅದಕ್ಕೆ ನಾವು ಈ ಕಸಿ ಕಂಬೆಗಳು ಅಂತ ಕರಿತೀವಿ, ನಾವು ಇಂಗ್ಲಿಷ್ ಅಲ್ಲಿ ಸಯಾನ್ ಅಂತ ಕರಿತೀವಿ. ಇದನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ರೀತಿ ಇರಬೇಕು, ಆ ಒಂದು ಆಯ್ಕೆ ಮಾಡ್ಕೊಂಡಂತ ತಾಯಿ ಮರ ಏನಿರ್ತದಲ್ಲ ಕಸಿ ಕಂಬೆಗೆ, ಅದು ಉತ್ತಮ ಗುಣಮಟ್ಟದ ಫಲವನ್ನ ನೀಡ್ತಾ ಇರಬೇಕು, ಹೆಚ್ಚಿನ ಇಳುವರಿ ನೀಡಬೇಕು, ಹಣ್ಣುಗಳು ಕೂಡ ಉತ್ತಮ ಗುಣಮಟ್ಟ ಇರಬೇಕು, ಅಂದ್ರೆ ರುಚಿ ಸ್ವಾದ ಎಲ್ಲವೂ ಕೂಡ ಚೆನ್ನಾಗಿರ್ಬೇಕು, ಯಾವುದೇ ರೀತಿಯಂತ ಕೀಟ ಮತ್ತೆ ರೋಗಗಳಿಗೆ ಬಾಧೆಗಳಿಗೆ ಒಳಗಾಗಿರಬಾರ್ದು. ಕನಿಷ್ಠ ಅಂದ್ರೆ ಒಂದು 15 ವರ್ಷಗಳಾದ್ರೂ ಅದು ವಯಸ್ಸಾಗಿರ್ಬೇಕು, ಯಾಕೆಂದ್ರೆ ಆ ಹಂತದಲ್ಲಿ ಫಲ ಒಂದು ಸ್ಟೆಬಿಲೈಸ್ ಆಗಿರುತ್ತೆ, ಒಂದೇ ತರದ ಬರ್ತಾ ಇರ್ತದೆ, ಬಹಳ ಎಳೆ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಅಷ್ಟು ಇದಾಗೋದಿಲ್ಲ. ಈ ರೀತಿ ನಾವು ಆಯ್ಕೆ ಮಾಡಿಕೊಂಡು ನಂತರ ತಾಯಿ ಮರವನ್ನ ಆಯ್ಕೆ ಮಾಡ್ಕೊಂಡು ಆದ್ಮೇಲೆ ಕಸಿ ಕಂಬೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಮುಖ್ಯವಾಗಿ ಮಾವಿನಲ್ಲಿ ಯಾವ ರೀತಿ ಕಂಬೆಗಳನ್ನ ಆಯ್ಕೆ ಮಾಡ್ತೀವಿ ಅಂತಂದ್ರೆ, ಆ ಕೊಂಬೆಗಳು 1 ವರ್ಷ ಆಗಿದ್ದು ಚೆನ್ನಾಗಿ ಅದು ಬಲ್ತಿದ್ದು ಈಗ ಮುಂದಿನ ಸೀಸನ್ ಅಲ್ಲಿ ಈಗ ಇನ್ನೊಂದು 3-4 ತಿಂಗಳಿಗೆ ಅದರಿಂದ ಹೂ ಬಂದು ಫಲ ಕಚ್ಚುತ್ತೆ ಅಂತ ಇರ್ತದಲ್ಲ, ಅಂತ ಕೊಂಬೆಗಳನ್ನ ಆಯ್ಕೆ ಮಾಡಬೇಕು. ಇಂಥ ಕೊಂಬೆಗಳು ಮುಂದ್ಗಡೆ ನೋಡಿದ್ರೆ ಗೊತ್ತಾಗುತ್ತೆ, ಆ ಕೊಂಬೆಗಳು ತುಂಬಾ ರೌಂಡ್ ಆಗಿರುತ್ತೆ, ಚಪ್ಪಟೆಯಾಗಿ ಇರೋದಿಲ್ಲ, ಮತ್ತೆ ಆ ಕಣ್ಣುಗಳು ಮುಂದೆ ಇರ್ತದಲ್ಲ ಉಬ್ಬಿರುತ್ತೆ, ಅಂತ ಒಂದು ಕಸಿ ಕೊಂಬೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡು ಅದನ್ನ ನಾವು ಕಸಿ ಮಾಡಲಿಕ್ಕೆ ಉಪಯೋಗಿಸ್ಬೇಕು. ಈ ತಾಯಿ ಬೇರು ಅಂತ ಇರುತ್ತೆ ಅಲ್ಲಿ, ಆ ಗಿಡದಲ್ಲಿ ಫಸ್ಟ್ ಚಿಗುರು ಬರುತ್ತೆ, ಚಿಗುರಿಗೆ ನಾವು ಕಸಿಯನ್ನು ಕಟ್ಟೋದು ಹೇಗೆ? ಹೌದು, ಇಲ್ಲಿ ನಾವು ಕಸಿಯನ್ನ ಮಾಡಕ್ಕೆ ಹೋದಾಗ ಕೆಲವೊಂದು, ಈಗ ನಾವು ತಾಯಿ ಮರ ಏನಿದು ಬೇರನ್ನ ಮರ ಏನಿರ್ತದಲ್ಲ ಅದನ್ನು ಕೂಡ ಸಿದ್ಧ ಮಾಡ್ಕೋಬೇಕು. ಹಾಗೇನೆ ಕಸಿ ಕೊಂಬೆ, ಆ ಕಡ್ಡಿ ಏನು ಉಪಯೋಗಿಸ್ತೀವಲ್ಲ ಉತ್ತಮ ಜಾತಿಯ ತಳಿಯದು, ಅದನ್ನು ಕೂಡ ಸಿದ್ಧತೆ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದ್ರೆ, ಮೊದಲು ಬೇರೆ ಗಿಡವನ್ನ ನಾವು ಸಿದ್ಧತೆ ಮಾಡಬೇಕು. ಈಗ ನಮ್ಮಲ್ಲಿ ಒಂದು 25-30 ವರ್ಷದ ದಾಟಿರುವಂತ ಮರಗಳು ಇದ್ದಾವೆ, ಅವುಗಳನ್ನ ನಾವು ಕತ್ತರಿಸಬೇಕು. ಯಾವ ಎತ್ತರಕ್ಕೆ ಕತ್ತರಿಸಬೇಕು ಅಂತಂದ್ರೆ, ಸುಮಾರು ಭೂಮಿಯಿಂದ 1-1.5 ಮೀಟರ್ ಅಡಿ ಎತ್ತರಕ್ಕೆ ಕತ್ತರಿಸಬೇಕು. ಕತ್ತರಿಸಬೇಕಾದ್ರೆ ಅದರದ್ದು ಒಂದು ಆಕಾರ ಇರ್ತದೆ, ಆ ರೆಂಬೆಗಳು ಇರೋದು, ಅವುಗಳನ್ನ ಬಿಟ್ಟು ನೀಟಾಗಿ ಕತ್ತರಿಸಬೇಕು. ಕತ್ತರಿಸಬೇಕಾದ್ರೆ ಸುಮ್ಮನೆ ಒಂಥರ ಕಚ್ ಕಚ್ಚೆಲ್ಲ ಮಾಡಬಾರ್ದು. ಇವತ್ತೆಲ್ಲ ಮರ ಕತ್ತರಿಸುವಂಥ ಯಂತ್ರಗಳಿದ್ದಾವೆ, ಅದರಿಂದ ಭಾಳ ಸುಲಭವಾಗಿ ಕತ್ತರಿಸಬೇಕು. ಮತ್ತು ಕತ್ತರಿಸಿರುವಂಥ ಜಾಗವು ಕೂಡ ಭಾಳ ನುಣುಪಾಗಿರಬೇಕು. ಕತ್ತರಿಸಿದಾದ ನಂತರ ಕತ್ತರಿಸಿದ ಭಾಗಕ್ಕೆ ನಾವು ಈ ಬೋರ್ಡೋ ಪೇಸ್ಟನ್ನು ಬಳಿಬೇಕು, ಅಥವಾ ಈಗ ಬ್ಯಾವೆಸ್ಟಿಂದನೇ ಒಂದು ಪೇಸ್ಟನ್ನು ಮಾಡಿಕೊಂಡು ಅಲ್ಲಿ ಬಳಿಬೇಕು ಕತ್ತರಿಸಿದ ಸಂಪೂರ್ಣ ಜಾಗಕ್ಕೆ. ಆವಾಗ ಏನಾಗುತ್ತೆ, ಯಾವುದೇ ರೀತಿಯಾದಂಥ ರೋಗಗಳು ಕೂಡ ಅಲ್ಲಿ ಬರೋದಿಲ್ಲ. ಕೆಲವೊಂದು ಸಲ ಏನಾಗುತ್ತೆ, ನಾವು ಬಳಿಲಿಲ್ಲ ಅಂತಂದರೆ ಮಳೆಗಳೇ ಬರುತ್ತೆ, ಅವಾಗ ಏನಾಗುತ್ತೆ ಅಲ್ಲಿ ರೋಗಾಣುಗಳು ಉತ್ಪಾದನೆಯಾಗಿ ಮರನೇ ಸಾಯುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ತಡೀಲಿಕ್ಕೆ ಕತ್ತರಿಸಿದ ಭಾಗವನ್ನು ಬೋರ್ಡೋ ಪೇಸ್ಟಿಂದ ಅಥವಾ ಬ್ಯಾವೆಸ್ಟಿನ್ ಪೇಸ್ಟಿಂದ ಬೆಳೆದು ಬಿಡಬೇಕು. ಈಗ ಬೆಳೆದು ಬಿಟ್ಟು ನಂತರ ಏನಾಗುತ್ತೆ ಅಂದರೆ ಗಿಡಗಳಿಗೆ ನಾವು ಆರೈಕೆಯನ್ನು ಮಾಡ್ತಾ ಹೋಗಬೇಕು, ಅಂದರೆ ನೀರು ಗೊಬ್ಬರ ಅದನ್ನು ಕೊಡಬೇಕು. ಅವಾಗ ಏನಾಗುತ್ತೆ, ನಾವು ಕತ್ತರಿಸಿದ ಭಾಗ ಏನಿರ್ತಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಹಲವಾರು ಸಂಖ್ಯೆಯಲ್ಲಿ ಹೊಸ ಚಿಗುರುಗಳು ಬರುತ್ತೆ. ಆ ಚಿಗುರುಗಳನ್ನ ನಾವು ಬೆಳೆಯೋದಕ್ಕೆ ಬಿಡಬೇಕು. ಎಷ್ಟು ಬಿಡಬೇಕು ಹೇಳ್ತೀನಿ. ಈ ಕತ್ತರಿಸಿದ ಅಂತ ಒಂದು ಹೇಳಿದ್ನಲ್ಲ, ಯಾವಾಗ ಮಾಡಬೇಕು ಅದನ್ನ ಅಂತಂದ್ರೆ, ಈಗ ಫಲ ಎಲ್ಲಾನು ನಾವು ಕೊಯ್ಲು ಮಾಡ್ಕೊಂಡಾದ್ಮೇಲೆ ಈ ಆಗಸ್ಟ್ ತಿಂಗಳಿನಲ್ಲಿ ಆ ರೀತಿ ಕತ್ತರಿಸಬೇಕು. ಕತ್ತರಿಸಾದ ನಂತರ ಅವೆಲ್ಲ ಚಿಗುರು ಹೊಡೆದು ನಿಮ್ಗೆ ಹೆಚ್ಚು ಕಮ್ಮಿ ಅಕ್ಟೋಬರ್ ನವೆಂಬರ್ ಒಳಗಡೆ ಎಲ್ಲ ಚೆನ್ನಾಗಿ ಚಿಗುರುಗಳು ಬರುತ್ತವೆ. ಇಲ್ಲಿ ನಾವು ಈ ಕೊಂಬೆಗಳನ್ನ ಕೂಡ ಈ ಹೊಸ ಚಿಗುರುಗಳನ್ನ ಕೂಡ ಆಯ್ಕೆ ಮಾಡ್ಕೋಬೇಕು. ಯಾವ ಚಿಗುರುಗಳು ಚೆನ್ನಾಗಿ ದಸ್ಪುಷ್ಟವಾಗಿ ಬೆಳೆದಿದ್ದಾವೆ, ಪೆನ್ಸಿಲ್ ಗಾತ್ರಕ್ಕೆ ಇದ್ದಾವೆ, ಅಂತ ಚಿಗುರುಗಳನ್ನ ಆಯ್ಕೆ ಮಾಡ್ಕೋಬೇಕು. ಸುಮಾರು ಒಂದು ಕೊಂಬೆಗೆ ನಾವು ಒಂದು ಗಿಡಕ್ಕೆ ಒಂದು 10-15 ಆಯ್ಕೆ ಮಾಡ್ಕೋಬೇಕು. ಉಳಿದವೆಲ್ಲನೂ ನಾವು ಕಿತ್ತು ತೆಗೆದುಬಿಡಬೇಕು, ಕತ್ತರಿಸಿ ತೆಗಿಬೇಕು. ಈಗ ಏನು ಅಂತಂದ್ರೆ, ಈಗ ತಾಯಿ ಈ ಬೇರು ಗಿಡ ಏನಿದೆಯಲ್ಲ, ಬೇರು ಸಸಿ, ಅದು ಸಿದ್ಧ ಆಗಿದೆ. ಈಗ ನಾವು ಕಸಿ ಕೊಂಬೆಯನ್ನು ಕೂಡ ಸಿದ್ಧ ಮಾಡ್ಕೋಬೇಕು. ನಾನು ಆಗಲೇ ಹೇಳಿದೆ ಯಾವ ರೀತಿ ಕಸಿ ಕೊಂಬೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ. ಈಗ ನಾವು ಆಯ್ಕೆ ಮಾಡ್ಕೊಂಡಾದ್ಮೇಲೆ ಈಗ ಕಸಿಯನ್ನು ಕಟ್ಟಬೇಕು. ಕಸಿಯನ್ನು ಕಟ್ಟಬೇಕಾದಾಗ ಈ ಕಸಿ ಉತ್ತಮ ಜಾತಿ ಗಿಡದ ಕಸಿ ಕೊಂಬೆಯನ್ನು ನಾವು ತಾಯಿ ಮರದಿಂದ ಬೇರ್ಪಡಿಸಿ ತರಬೇಕು. ಯಾವಾಗ ತರಬೇಕು, ತರಬೇಕಾದ್ರೆ ಏನಾದರೂ ಮಾಡಬೇಕಾ ಅನ್ನೋ ಯೋಚನೆ ಇರ್ತದೆ. ಈಗ ಕಸಿ ಕಟ್ಟೋದು ಒಂದು ವಾರ ಮುಂಚೆ ನಾವೇನು ಮಾಡಬೇಕು ಅಂದರೆ, ಆ ಕಸಿ ಕೊಂಬೆಯನ್ನು ಅದು ಕೂಡ ಪೆನ್ಸಿಲ್ ಗಾತ್ರಕ್ಕೆ ಇರಬೇಕು. ಕನಿಷ್ಠ ಅಂತಂದರೆ ಒಂದು 10-15 cm ಉದ್ದ ಇರಬೇಕು, ಒಂದು 1/2 ಅಡಿಯಷ್ಟು ಉದ್ದ ಇರಬೇಕು. ಅಂಥ ಕೊಂಬೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಈ ಎಲೆಗಳನ್ನ ಕತ್ತರಿಸಿ ತೆಗಿಬೇಕು. ಈ ಎಲೆಗಳ ಕತ್ತರಿಸಬೇಕಾದ್ರೆ ಎಲೆಗಳ ದೇಟು ಇರ್ತದೆ, ಅಂದರೆ ಅದು ಪೀಟಿಯೋಲ್ ಅಂತ ಕರಿತೀವಿ, ಅದನ್ನು ಆ ಕೊಂಬೆನಲ್ಲೇ ಉಳಿಯುವಂಗೆ ಉಳಿದ ಭಾಗವನ್ನು ನಾವು ಕತ್ತರಿಸಿ ತೆಗಿಬೇಕು. ಕತ್ತರಿಸಿ ತೆಗೆದು ಈ ರೀತಿ ಬಿಡಬೇಕು. ಇದನ್ನು ನಾವು ಸಯಾನ್ ಕ್ಯೂರಿಂಗ್ ಅಂತ ಕರಿತೀವಿ. ಇದನ್ನು ಮಾಡೋದ್ರಿಂದ ಒಂದು ಉಪಯೋಗ ಏನು ಅಂತಂದರೆ, ಆ ಎಲೆಯ ತೊಟ್ಟಿನ ಭಾಗದಲ್ಲಿ ಕಣ್ಣುಗಳು ಇರುತ್ತಲ್ಲ, ಕಣ್ಣುಗಳು ಉಪ್ಕೊಳ್ಳುತ್ತೆ. ಇಂಥ ಕಡ್ಡಿಗಳನ್ನ ನಾವು ತಗೊಬಂದು ಕಸಿ ಮಾಡ್ತು ಅಂತಂದರೆ ಬೇಗನೆ ಅದು ತಾಯಿ ಮರದ ಬೇರು ಮರದ ಜೊತೆ ಹೊಂದ್ಕೊಂಡು ಅವು ಒಂದೇ ಗಿಡವಾಗಿ ಬೆಳೆಯುತ್ತೆ. ಇಲ್ಲ ಅಂತಂದ್ರೆ ಆ ಕೊಂಬೆಗಳು ಸಾಯುವಂತ ಸಾಧ್ಯತೆಗಳು ಇರುತ್ತೆ. ಈಗ ಒಂದು ವಾರ ಮುಂಚೆನೆ ಮಾಡಬೇಕು. ಒಂದು ವಾರ ಮುಂಚೆನೆ ಇದನ್ನ ಮಾಡಬೇಕು. ಇದಾದ್ಮೇಲೆ ಈಗ ಒಂದು ವಾರ ಇವತ್ತು ಮಾಡಿದ್ವಿ ಅಂತಂದ್ರೆ ಒಂದು ವಾರದ ನಂತರ ಆ ಎಲೆಗಳ ತೊಟ್ಟುಗಳನ್ನ ನಾವು ಬರೀ ಬೆರಳಿಂದ ಮುಟ್ಟಿದ್ರೆ ಸಾಕು, ಅವು ಬಿದೋಗ್ಬಿಡುತ್ತೆ. ಅವಾಗ ನಾವು ಆ ಕೊಂಬೆಗಳನ್ನ ಕತ್ತರಿಸಿ ತಗೊಂಡು ಬರಬೇಕು. ತಗೊಂಡು ಬಂದು ನಂತರ ಕಸಿ ಮಾಡಲಿಕ್ಕೆ ಉಪಯೋಗಿಸಬೇಕು. ಆ ರೀತಿ ಈ ಸಯಾನ್ ಅಂತ ಹೇಳಿದ್ರಲ್ಲ, ಹೌದು, ಕಸಿ ಕೊಂಬೆ, ಈ ಕಸಿ ಕೊಂಬೆ ಅದಕ್ಕೂ ಕೂಡ ರೋಗ ಬರುವಂತಹ ಸಾಧ್ಯತೆಗಳು, ಯಾಕಂದ್ರೆ ಕಟ್ ಮಾಡಿರ್ತೀವಿ, ಅದು ವಾತಾವರಣಕ್ಕೆ ಓಪನ್ ಆಗಿರುತ್ತೆ, ಅಲ್ಲಿ ಏನರ ರೋಗ ಬರಲ್ದ ಹಾಗೆ ನೀವು ಹೇಳ್ದಂಗೆ ಬೋರ್ಡು ದ್ರಾವಣ ಅಂತವೆಲ್ಲ ಹಚ್ಚಬೇಕಾಗುತ್ತೆ. ಕಸಿ ಕೊಂಬೆ ಅಂತಂದ್ರೆ ಅಲ್ಲಿ ನಾವು ಗಿಡಗಳಿಗೆ ಸಂಪೂರ್ಣ ಏನೋ ಹಾನಿಯನ್ನು ಉಂಟು ಮಾಡಿರೋದಿಲ್ಲ, ಕೊಂಬೆಗಳಿಗೆ ಬರೀ ಎಲೆಗಳನ್ನು ಮಾತ್ರ ಕತ್ತರಿಸಿ ಬಿಟ್ಟಿರ್ತೀವಿ, ಹಾಗಾಗಿ ಅಂಥ ರೋಗ ಬರುವಂಥ ಸಾಧ್ಯತೆಗಳು ಇರೋದಿಲ್ಲ. ಅಂಥ ಸಾಧ್ಯತೆಗಳು ಏನೋ ಇದು ಬರ್ತವೆ ಅಂತ ಅನ್ನಿಸ್ತು ಅಂತಂದರೆ, 1 gram ಬೋರ್ಡ್ ಇದು ಬ್ಯಾವೆಸ್ಟಿನ್ನ ನಾವು 1 liter ನೀರಿನಲ್ಲಿ ಮಿಶ್ರಣ ಮಾಡಿ ಒಂದು ಸಲ ಅದು ಸ್ಪ್ರೇ ಮಾಡಿಬಿಟ್ಟಿದ್ರೆ ಅನಂತರ ಕತ್ತರಿಸ್ಕೊಬಂದ್ರೆ ಯಾವುದೇ ರೀತಿಯ ರೋಗಗಳು ಬರುವಂಥ ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ಕತ್ತರಿಸ್ಕೊಂಡ್ಬರೋದು ಅದೇ ದಿನನೇ ಆಗಬೇಕು. ಹೌದು, ನಾವು ಏನು ಕತ್ತರಿಸ್ಕೊಂಡು ಗಿಡಗಳನ್ನ ಕತ್ತರಿಸ್ಕೊಂಡು ಬರ್ತೀವಿ ಅಲ್ಲ, ಸಾಧ್ಯ ಆಯಿತು ಅಂದರೆ ಆ ದಿನನೇ ನಾವು ಕಸಿ ಮಾಡಲಿಕ್ಕೆ ಉಪಯೋಗಿಸ್ಬೇಕು. ಈಗ ಕೆಲವು ಸಲ ಏನಾಗುತ್ತೆ ಅಂತಂದರೆ ಈ ಊರಿಂದ ಮತ್ತೊಂದು ಊರಿಗೆ ಅದನ್ನು ಕಸಿ ಕೊಂಬೆಯನ್ನು ತೊಗೊಂಡು ಹೋಗ್ತೀವಿ, ಅಲ್ಲಿ ನಾವು ಮಾಡ್ತೀವಿ. ಆದಷ್ಟು ಅದನ್ನು ತಂಪಾಗಿ ತಗೊಂಡು ಹೋಗ್ಬೇಕು. ಯಾವ ರೀತಿ ಅಂತಂದ್ರೆ, ಕಸಿ ಕೊಂಬೆಗಳನ್ನ ನಾವು ಕತ್ತರಿಸಿಕೊಂಡು ಆದ್ಮೇಲೆ ಈ ಸ್ಪ್ಯಾಗ್ನಮಾಸ್ ಅಂತ ಬರುತ್ತೆ. ಅಂದ್ರೆ ಈ ಮಳೆಗಾಲದಲ್ಲಿ ನಮ್ಮ ಎಲ್ಲಾ ಗಿಡಗಳ ಮೇಲೆ ಒಂಥರ ಪಾಚಿ ತರ ಬೆಳ್ಕೊಳುತ್ತೆ. ಆ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಚಿಮ್ಸಿ ಒದ್ದೆ ಮಾಡಿ ಆ ಸ್ಪ್ಯಾಗ್ನಮಾಸ್ನ ನಾವು ಇಣ್ತು ಅಂದ್ರೆ ನೀರು ತೊಟ್ಟಕ್ಬಾರ್ದು ಅಂತ ಅಷ್ಟು ತೇವಾಂಶ ಇದ್ರೆ ಸಾಕು. ಅದರೊಳಗಡೆ ಈ ಕಸಿ ಕೊಂಬೆಗಳನ್ನ ಇಟ್ಟು ಅದನ್ನ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ತಗೊಂಡೋಗಿ ಕಸಿಯನ್ನ ಮಾಡ್ಬೋದು. ಅಕಸ್ಮಾತ್ ಆ ಸ್ಪ್ಯಾಗ್ನಮಾಸ್ ಸಿಗ್ಲಿಲ್ಲ ಅಂತಂದ್ರೆ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಒದ್ದೆಯನ್ನು ಮಾಡಿ ಅದಕ್ಕೆ ಅದರಲ್ಲಿ ನಾವು ಈ ಕಸಿ ಕೊಂಬೆಗಳನ್ನ ಇಟ್ಟು ಸುತ್ತಿ ಅದನ್ನ ಪ್ಲಾಸ್ಟಿಕ್ ಚೀಲದೊಳಗಡೆ ಇಟ್ಕೊಂಡು ಬೇರೆ ಊರಿಗೆ ತಗೊಂಡು ನಾಟಿ ಮಾಡ್ಬೋದು. ಆದಷ್ಟು ಎಷ್ಟು ಬೇಗ ನಾವು ಅದನ್ನ ಕಸಿ ಮಾಡ್ತೀವಲ್ಲ ಅಷ್ಟು ಒಳ್ಳೆಯದು. ಆ ದಿನನೇ ಮಾಡಬಹುದು ಅಥವಾ ಮರುದಿನ ಕೂಡ ಮಾಡಬಹುದು, ಆದ್ರೆ ಬಹಳ ನಿಧಾನ ಮಾಡಬಾರದು. ಇನ್ನು ಕಸಿ ಕಟ್ಟಿದ್ವಿ, ಮುಂದಿನ ಕಾಳಜಿ ಏನು? ಇಲ್ಲಿ ಕಸಿ ಕಟ್ಟಿದ್ವಿ ಅಂತಂದ್ರೆ ಕಸಿ ಮಾಡುವಂತ ವಿಧಾನ ಕೂಡ ಬಹಳ, ನಾನು ಅದನ್ನ ಹೇಳಲೇ ಇಲ್ಲ. ಅದನ್ನ ಕಸಿ ಮಾಡುವಂತ ವಿಧಾನ ಕೂಡ ಬಹಳ ಮುಖ್ಯ. ಈಗ ಕಸಿ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ, ಈಗ ತಾಯಿ ಬೇರೆ ಗಿಡ ಏನಿರ್ತದಲ್ಲ, ಬೇರೆ ಗಿಡದಿಂದ ಆ ಚಿಗುರುಗಳು ಕೊಂಬೆಗಳನ್ನ ತಗೊಂಡಿದ್ವಿ. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪೆನ್ಸಿಲ್ ಗಾತ್ರ ಇರುವಂತ ಕೊಂಬೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಮಾಡಿಕೊಂಡು ಸುಮಾರು ಒಂದು 20 ಸೆಂಟಿಮೀಟರ್ ಎತ್ತರಕ್ಕೆ ನಾವು ಕಸಿ ಕಟ್ಟಲಿಕ್ಕೆ ಆಯ್ಕೆ ಮಾಡ್ಕೋಬೇಕು. ಕಸಿ ಕಟ್ಟುವಂತ ಜಾಗ ಎರಡು ಗಿಣ್ಣುಗಳ ನಡುವೆ ಇರಬೇಕು. ಗಿಣ್ಣ ಜಾಗದಲ್ಲಿ ಕಸಿ ಕಟ್ಟಬಾರ್ದು, ಎರಡು ಗಿಣ್ಣುಗಳ ಜಾಗ ಮಧ್ಯದಲ್ಲಿ ಕಸಿಯನ್ನ ಕಟ್ಟಬೇಕು. ಕಟ್ಟಬೇಕಾದಾಗ ರೆಂಬೆಯ ತುದಿ ಭಾಗ ಏನಿರ್ತಲ್ಲ ಸಂಪೂರ್ಣವಾಗಿ ಕತ್ತರಿಸಿ ತೆಗಿಬೇಕು. ಮತ್ತೆ ಕಸಿ ಕಟ್ಟುವಂತ ಜಾಗದಲ್ಲಿ ಯಾವ್ದಾರ ಎಲೆಗಳು ಇತ್ತು ಅಂದ್ರೆ ಕತ್ತರಿಸಬೇಕು. ಮತ್ತೆ ಸ್ವಲ್ಪ ಕೆಳಗಡೆ ಒಂದು 2-3 ಎಲೆಗಳನ್ನಾದ್ರೂ ಬಿಡಬೇಕು. ಯಾಕೆ ಅಂತಂದ್ರೆ ಈ ಕಸಿ ಕೊಂಬೆ ಜೊತೆ ಇದು ಹೊಂದ್ಕೊಂಡು ಬೆಳೆಯುವವರೆಗೂ ಈ ಎಲೆಗಳು ಆಹಾರವನ್ನು ಉತ್ಪಾದನೆ ಮಾಡಿ ಗಿಡಕ್ಕೆ ಕೊಡ್ತಾ ಇರುತ್ತೆ. ಈಗ ಕಸಿ ಕಟ್ಟೋದಕ್ಕೆ ಆ ಬೇರೆ ಗಿಡದ ತುದಿಯನ್ನು ಕತ್ತರಿಸಾದ್ಮೇಲೆ ಅದನ್ನ ಆ ಮಧ್ಯಭಾಗದ ಕತ್ತರಿಸಿದಂಥ ಮಧ್ಯಭಾಗದಲ್ಲಿ ಅಡ್ಡವಾಗಿ ಸೀಳಬೇಕು. ಸುಮಾರು 1-1.5 ಇಂಚಷ್ಟು ಅಡ್ಡವಾಗಿ ಸೀಳಬೇಕು. ಈಗ ಬೇರೆ ಕೊಂಬೆ ರೆಡಿ ಆಯಿತು. ಕಸಿ ಕೊಂಬೆನೂ ನಾವು ಮಾಡಬೇಕು. ಗಿಡದಿಂದ ಕತ್ತರಿಸ್ಕೊಂಡು ಬಂದಿದ್ದೀವಿ, ಅದರಲ್ಲಿರೋ ಡೇಟುಗಳನ್ನು ನಾವು ತೆಗೆದಿದ್ದೀವಿ. ಈಗ ಆ ಕಸಿ ಕೊಂಬೆಯ ಕೆಳಭಾಗವನ್ನು ನಾವು ಬೆಣೆ ಆಕಾರದಲ್ಲಿ ಕತ್ತರಿಸಬೇಕು. ಅಂದರೆ ಇಳಿಜಾರಾಗಿ ಕೆಳಮುಖವಾಗಿ ನಾವು ಎರಡೂ ಭಾಗದಲ್ಲೂ ಕೂಡ ಕತ್ತರಿಸಬೇಕು. ಆಗ ಬೆಣೆ ಆಕಾರದಲ್ಲಿ ಕತ್ತರಿಗೆ ಆಗುತ್ತೆ. ಕತ್ತರಿಸಬೇಕಾದ್ರೆ ಒಂದು ಅಂಶ ಏನು ಅಂತಂದರೆ ಅದು ಇಳಿಜಾರಾಗೇ ಇರಬೇಕು. ಒಂದು ಕಡೆ ಹಳ್ಳ, ಒಂದು ಕಡೆ ದಿಬ್ಬ, ಆ ರೀತಿ ಇರಬಾರ್ದು. ಮತ್ತು ಕತ್ತರಿಸಿದ ಜಾಗ ಕೂಡ ನುಣುಪಾಗಿರಬೇಕು. ಇಲ್ಲೂ ಕೂಡ ಕತ್ತರಿಸಿದ ಉದ್ದ 1-1.5 ಇಂಚೇ ಇರಬೇಕು. ಮತ್ತೆ ನಾವು ಎಷ್ಟು ಉದ್ದ ಕತ್ತರಿಸ್ತೀವಲ್ಲ ಅಷ್ಟು ಉದ್ದಕ್ಕೂ ಸ್ವಲ್ಪನಾದ್ರೂ ಆ ರೆಂಬೆಯ ತೊಗಟೆ ಅಂಟ್ಕೊಂಡಿರ್ಬೇಕು. ಅದು ಬಹಳ ಮುಖ್ಯ. ರೆಂಬೆ ತೊಗಟೆ ಅಂಟ್ಕೊಂಡಿರೋದು ಬಹಳ ಮುಖ್ಯ. ಈ ರೀತಿ ತೊಗಟೆ ನಾವು ಸಿದ್ಧಪಡಿಸ್ಕೊಂಡಾದ್ಮೇಲೆ ಈಗ ನಾವು ಆ ಕಸಿ ಕೊಂಬೆಯನ್ನ ಬೇರು ಕೊಂಬೆ ಒಳಗಡೆಗೆ ಸಿಗಿಸ್ಬೇಕು. ಬೇರು ಸಿಗಿಸ್ಬೇಕಾದಾಗ ನಾವು ಒಂದು ಅಂಶವನ್ನು ಗಮನಿಸಬೇಕಾದದ್ದು, ಈ ಕಸಿ ಕೊಂಬೆಯ ತೊಗಟೆ ಭಾಗ ಏನಿರ್ತಲ್ಲ ಅದು ಬೇರು ಗಿಡದ ಕೊಂಬೆಯ ತೊಗಟೆಗೆ ಹೊಂದ್ಕೊಂಡ್ಬೇಕು, ಒಂದಕ್ಕೊಂದಕ್ಕೂ ಹೊಂದ್ಕೋಬೇಕು. ಆ ರೀತಿ ಅದನ್ನು ನಿಧಾನವಾಗಿ ಸಿಗಿಸ್ಬಿಟ್ಟು ಅದಾದ್ಮೇಲೆ ಪ್ಲಾಸ್ಟಿಕ್ ಟೇಪ್ನಿಂದ ಬಿಗಿಯಾಗಿ ಕಟ್ಟಬೇಕು. ಈಗ ಕೆಲವು ಸಲ ಏನಾಗುತ್ತೆ ಅಂತಂದರೆ ಕಸಿ ಕೊಂಬೆ ಸಣ್ಣದಾಗಿರುತ್ತೆ, ಕಸಿ ಕೊಂಬೆನೇ ದಪ್ಪ ಇರುತ್ತೆ, ಬೇರೆ ಕೊಂಬೆ ಸಣ್ಣದಾಗಿರುತ್ತೆ. ಆಗ ಅಟ್ಲೀಸ್ಟ್ ಒಂದು ಕಡೆ ಆದರೂ ಅದು ಹೊಂದ್ಕೋಬೇಕು. ಆ ರೀತಿ ನೋಡಿಕೊಂಡು ಬಿಗಿಯಾಗಿ ಪ್ಲಾಸ್ಟಿಕ್ ಟೇಪಿಂದ ಕಟ್ಟಬೇಕು. ಕಟ್ಟಿದ ಆದ ನಂತರ ಒಂದು ಪೆಪ್ಸಿ ಕೊಟ್ಟೆ ಅಂತ ಬರ್ತವೆ, ಅದನ್ನು ಆ ಕಸಿ ಗಿಡದ ಮೇಲ್ಗಡೆ ಹಾಕಬೇಕು. ಹಾಕ್ದಾಗ ಏನಾಗುತ್ತೆ ಅಂತಂದರೆ ಅದು ಆ ಕಸಿ ಗಿಡದ ಸುತ್ತಲೂ ಒಂದು ರೀತಿಯಾದಂಥ ಜಾಸ್ತಿ ತೇವಾಂಶ ಇರುವಂಥ ಒಂದು ವಾತಾವರಣವನ್ನು ಉಂಟು ಮಾಡುತ್ತೆ. ಅದರಿಂದ ಕಸಿ ಕೊಂಬೆ ಬೇಗನೆ ಒಣಗೋದಿಲ್ಲ ಒಂದು. ಮತ್ತೆ ಕಸಿ ಮಾಡಿದಂಥ ಜಾಗವನ್ನು ಅಲ್ಲಿಗೆ ನೀರು ಬಿದ್ದು ಅಲ್ಲಿ ರೋಗಾಣುಗಳು ಉತ್ಪಾದನೆ ಆಗದಂಗೆ ತಡೆಯುತ್ತೆ. ಈ ರೀತಿಯಾಗಿ ನಾವು ಕಸಿಯನ್ನು ಮಾಡ್ಬೋದು. ಈ ಕಸಿ ನಾವು ಕಟ್ಟಿದ ನಂತರ ಸುಮಾರು ಸ್ವಲ್ಪ ದಿನಕ್ಕೆ ನಮಗೆ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಅದು ಹೊಂದ್ಕೊಂಡಿದ್ಯೋ ಇಲ್ವೋ ಅಂತ. ಹೊಂದ್ಕೊಂಡಿತ್ತು ಅಂದರೆ ಆ ಕಸಿ ಕೊಂಬೆ ಹಸಿರಾಗೇ ಇರುತ್ತೆ, ಮತ್ತು ಚಿಗುರುಗಳು ಬರ್ತಾ ಇರುತ್ತೆ. ಇಲ್ಲ ಅಂತಂದರೆ ಅದು ಕಂದು ಬಣ್ಣಕ್ಕೆ ಬಂದು ಒಣಗೋಗ್ಬಿಡುತ್ತೆ. ಯಾವಾಗ ಈ ಚಿಗುರುಗಳು ಹೊರಗಡೆಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಆ ಮೇಲುಗಡೆ ಪೆಪ್ಸಿ ಕೊಟ್ಟೆಯನ್ನು ತೆಗೆದು ಬಿಡಬೇಕು. ಇಲ್ಲಾಂದರೆ ಎಲೆಗಳು ಹರಡ್ಕೊಳ್ಳೋಕ್ಕೆ ಸ್ಥಳ ಆಗದೆ ಹೋಗುತ್ತೆ. ತೆಗೆದಾದ್ಮೇಲೆ ಅದನ್ನು ಬಿಡಬೇಕು. ನಾವು ಬಿಡ್ತು ಅಂತಂದರೆ ಅದು ಚೆನ್ನಾಗಿ ಸುಮಾರು 45 ದಿವಸದಲ್ಲೇ ಎರಡೂ ಕೊಂಬೆಗಳು ಹೊಂದ್ಕೊಂಡು ಏಕ ಕೊಂಬೆಯಾಗಿ ಬೆಳೀತಾ ಹೋಗ್ತವೆ. ಇಲ್ಲಿ ಸಕ್ಸಸ್ ರೇಟ್ ಅಂತ ಹೇಳಿ ಅಂತೀವಲ್ಲ, ಯಶಸ್ವಿ ಎಷ್ಟು ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣಬಹುದು ಅಂತ, ಇಲ್ಲಿ ನಾವು ಯಶಸ್ವಿ ಅಂತಂದ್ರೆ ಯಾವ ಹಂತದಲ್ಲಿ ಮಾಡಿದ್ವಿ, ಯಾವ ವಿಧಾನವನ್ನು ನಾವು ಅನುಸರಿಸಿದ್ವಿ, ನಾವು ಮಾಡೋ ಕಸಿ ಮಾಡಿದಂತ ಎಷ್ಟು ಪರ್ಫೆಕ್ಷನ್ ಆಗಿ ಮಾಡಿದ್ವಿ ಅಂತ ಒಂದು ಮುಖ್ಯ. ಇದರಲ್ಲಿ ನಾವು ಹೆಚ್ಚು ಕಮ್ಮಿ 85-90% ನಾವು ಯಶಸ್ಸನ್ನ ಗಳಿಸಬಹುದು. ಆ ನಂತರದ ನಿರ್ವಹಣೆ ಏನರ ಇರುತ್ತ ಇಲ್ಲಿ ಅಂತ? ಖಂಡಿತ ಗಿಡಗಳಿಗೆ ನಾವು ನಿರ್ವಹಣೆಯನ್ನ ಮಾಡಲೇಬೇಕು. ಯಾಕೆ ಅಂತಂದ್ರೆ ಕಸಿ 45-60 ದಿವಸದ ಒಳಗಡೆ ಚೆನ್ನಾಗಿ ಕುಡ್ಕೋತು. ಕುಡ್ಕೊಂಡ ಮೇಲೂ ನಾವು ಕಸಿ ಭಾಗ ಕಟ್ಟಿದಂತ ಭಾಗದಲ್ಲಿ ಪ್ಲಾಸ್ಟಿಕ್ ಟೇಪ್ ಇರುತ್ತೆ, ಅದನ್ನ ಹಾಗೆ ನಾವು ಬಿಡಬಾರ್ದು. ಹಾಗೆ ಬಿಡ್ತು ಅಂತಂದ್ರೆ ನಾವು ಕತ್ತಿಗೆ ಉರುಳಾಕೊಂಡಾಗ ಹೇಗಾಗುತ್ತಲ್ಲ ಹಾಗೆ ಅದು ಸತ್ತೋಗ್ಬಿಡುತ್ತೆ ಅದು ಕಸಿಕೊಂಡು. ಅದಕ್ಕಾಗಿ ಆ ಪ್ಲಾಸ್ಟಿಕ್ ಟೇಪ್ ಅನ್ನ ಕತ್ತರಿಸಿ ತೆಗಿಬೇಕು. ಮತ್ತೆ ಆ ತಾಯಿ ಗಿಡಕ್ಕೆ ನಾವು ಉತ್ತಮವಾದಂತಹ ಗೊಬ್ಬರವನ್ನ ಕೊಡಬೇಕು, ಮತ್ತೆ ನೀರನ್ನ ಕೊಡಬೇಕು. ಸಾಧ್ಯ ಆದಷ್ಟು ಸ್ವಲ್ಪ ಸುಣ್ಣದ ಅಂಶವನ್ನ, ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಸುಣ್ಣವನ್ನ ಕೊಡಬೇಕು, ಡೋಲಮೈಟ್ ಸುಣ್ಣ ಅಂತ ಬರುತ್ತೆ, ಅದನ್ನ ಕೊಟ್ಟಾಗ ಗಿಡ ಚೆನ್ನಾಗಿ ಸದೃಢವಾಗಿರುತ್ತೆ, ಬೆಳವಣಿಗೆ ಕೂಡ ಉತ್ತಮ ಆಗುತ್ತೆ. ಈ ರೀತಿ ಕಸಿ ಕಟ್ಟಿದ ಗಿಡಗಳಿಂದ ಫಲವನ್ನ ಎಷ್ಟು ದಿನಗಳ ನಂತರ ನಾವು ನಿರೀಕ್ಷೆ ಮಾಡಬಹುದು? ನಾವು ಕಸಿ ಕಟ್ಟಿದ ನಂತರ 2 ವರ್ಷದಲ್ಲೇ ನಾವು ಫಲವನ್ನ ನಿರೀಕ್ಷಣೆ ಮಾಡಬಹುದು. ಯಾಕೆ ಮೊದಲನೇ ವರ್ಷದಲ್ಲೇನೆ ಫಲ ಬರುತ್ತೆ, ಹೂ ಬಂದು ಫಲ ಬರುತ್ತೆ. ಆದ್ರೆ ಹೂವನ್ನ ನಾವು ಚೂಟಿ ಹಾಕ್ಬೇಕು, ಯಾಕೆಂದ್ರೆ ಚೂಟ್ಲಿಲ್ಲ ಅಂತಂದ್ರೆ ಅದು ಬೆಳವಣಿಗೆ ಹೊಂದೋದಿಲ್ಲ. ಅದಕ್ಕಾಗಿ ಮೊದಲನೇ ವರ್ಷ ಚೂಟ್ತು ಅಂತಂದ್ರೆ ಚೆನ್ನಾಗಿ ಕೊಂಬೆಗಳು ಬೆಳ್ಕೊಳ್ಳುತ್ತೆ, 2ನೇ ವರ್ಷದಲ್ಲಿ ನಾವು ಫಲವನ್ನ ತಗೋಬಹುದು, 3ನೇ ವರ್ಷಕ್ಕೆ ತುಂಬಾ ಚೆನ್ನಾಗಿರೋ ಫಲ ಸಿಗುತ್ತೆ. ಆ ಬೆಳೆದಂತ ಕಸಿ ಕಟ್ಟಿದಂತ ಗಿಡಗಳು ಇರ್ತಲ್ಲ, ಅವು ಅಷ್ಟೇ ಸದೃಢವಾಗಿರ್ತಾವ ತಾಯಿ ಬೇರಿನ ಜೊತೆ, ತಾಯಿ ಗಿಡದ ಜೊತೆ ಅಂತ? ಖಂಡಿತ ತುಂಬಾನೇ ಸದೃಢವಾಗಿ ಬೆಳೆಯುತ್ತೆ. ಯಾಕೆ ಅಂತಂದ್ರೆ ಈಗ ಆ ಮರಕ್ಕೆ ಒಂದು ಮರು ಹುಟ್ಟು ಬಂದಂಗೆ. ಯಾಕೆಂದ್ರೆ ಈಗ ಆಲ್ರೆಡಿ ಆ ಮರದಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿರುವಂತ ಬೇರುಗಳಿದ್ದಾವೆ, ತುಂಬಾ ಆಳವಾಗಿದ್ದಾವೆ. ಎಷ್ಟೇ ನೀವು ನೀರು ಕೊಡ್ಲಿಲ್ಲ ಅಂತಂದ್ರು ಭೂಮಿಯ ಆಳದಿಂದ ನೀರು, ಗೊಬ್ಬರ, ಇದು ಪೋಷಕಾಂಶ ಎಲ್ಲನೂ ಹೀರ್ಕೊಂಡು ಅದು ಈ ಕಸಿ ಕೊಂಬೆಗೆ ಸರಬರಾಜು ಮಾಡ್ತಾ ಇರುತ್ತೆ. ಹಾಗಾಗಿ ಅತ್ಯುತ್ತಮವಾಗಿ ಅದು ಬೆಳವಣಿಗೆಯನ್ನು ಹೊಂದಿದೆ. ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲೇ ಬಹಳಷ್ಟು ಪ್ರದೇಶದಲ್ಲಿ ಈ ರೀತಿ ಹಳೆಯ ತೋಟಗಳನ್ನ ಪುನಶ್ಚೇತನ ಮಾಡಿ ರೈತರು ಉತ್ತಮ ಫಲವನ್ನ ಪಡಿತಾ ಇದ್ದಾರೆ. ಪುಟ್ಟಾರಿ ಏನ್ ಹೇಳ್ತೀರಿ ಚಂದನ್? ಈ ತೋಟಗಳು ಹಳೆಯದಾಯ್ತು ಅಂತ ಯಾರೂ ಚಿಂತಿಸ್ಬೇಕಾಗಿಲ್ಲ. ಅವನ್ನ ಮತ್ತೆ ಅದನ್ನ ಕಿತ್ತು ಹೊಸದಾಗಿ ನಾಟಿ ಮಾಡಿ ತೋಟ ಮಾಡಕ್ ಹೋಗ್ಬೇಕು ಅನ್ನೋ ಭಯನೂ ಬೇಡ. ಇರುವಂತ ತೋಟಗಳನ್ನೇ ನಾವು ಮತ್ತೆ ಪುನಶ್ಚೇತನ ಮಾಡಿ ಉತ್ತಮ ಇಳುವರಿಯನ್ನ ಪಡ್ಕೋಬಹುದು. ಇದು ಬಹಳ ಸುಲಭವಾದ ವಿಧಾನ, ಬಹಳ ಖರ್ಚು ಕೂಡ ಕಡಿಮೆ, ಹೆಚ್ಚಿನ ಆದಾಯವನ್ನು ಕೂಡ ರೈತರು ಗಳಿಸ್ಕೋಬಹುದು. ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡ್ರಿ, ಪುನಶ್ಚೇತನ ಮಾವಿನ ತೋಟದಲ್ಲಿ ಹೇಗೆ ಮಾಡಬಹುದು ಅನ್ನುವಂಥದ್ದು, ಅದನ್ನು ರೈತರು ಗಮನಿಸಿರ್ತಾರೆ. ಮತ್ತು ಅವರು ಕೂಡ ಇಂಥ ಒಂದು ತೋಟ ಇತ್ತು ಅಂದರೆ ಪುನಶ್ಚೇತನದಲ್ಲಿ ಭಾಗವಹಿಸಲಿ, ಅಥವಾ ಬೇರೆ ತಮ್ಮ ಗೆಳೆಯರ ತೋಟ, ಬೇರೆ ರೈತರ ತೋಟ ಹಿಂಗೇನಾರು ನೋಡಿದ್ರೆ ಅಂದರೆ ಅವರಿಗೆ ಈ ವಿಷಯವನ್ನು ತಿಳಿಸ್ರಿ, ವಿಷಯವನ್ನು ವಿಚಾರ ವಿನಿಮಯ ಮಾಡಿಕೊಂಡು ಪುನಶ್ಚೇತನ ಮಾಡಿ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ತಜ್ಞರು ಸಿಗ್ತಾರೆ, ಅವ್ರನ್ನೂ ಕೂಡ ಭೇಟಿ ಆಗ್ಬೋದು. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಚಂದನ್ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಾವಿನಲ್ಲಿ ಕಸಿ ವಿಧಾನದಿಂದ ಗಿಡಗಳ ಉತ್ಪಾದನೆ ಮತ್ತು ಅನುತ್ಪಾದಕ ಮರಗಳ ಪುನಶ್ಚೇತನ, ಈ ವಿಷಯವಾಗಿ ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಡಾ ಚಂದನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೇ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೇ, ಉನ್ಕೋ COVID-19 ಸೇ ಬಚನೇ ಕೆ ತರೀಕೆ, ಉಸ್ಕೇ ಲಕ್ಷಣ ಔರ್ ಇಲಾಜ್ ಕೆ ಬಾರೇ ಮೇ ಬತಾಯೇ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೇ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೇ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕಲೀಫ್ ಹೋ ರಹೀ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ್ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೇ, ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब बैठ बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग। पहली वाली बात कहा, परंतु सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ನಾವೆಲ್ಲರೂ ಜಾನುವಾರುಗಳಿಗೆ ಕುಡಿಸುವ ನೀರಿನ ವಿಚಾರದಲ್ಲಿ ಬೇಜವಾಬ್ದಾರಿ ವಹಿಸುತ್ತೇವೆ. ನಮಗಾದರೆ ಶುದ್ಧ ಕುಡಿಯುವ ನೀರೇ ಬೇಕು. ಪರಸ್ಥಳದ ಊರಿನ ನೀರು ರುಚಿಸದಿದ್ದರೆ ಬಾಟಲ್ ನೀರು ತಗೊಂಡು ಕುಡಿಯುತ್ತೇವೆ. ಆದರೆ ದನಗಳ ವಿಚಾರದಲ್ಲಿ ನಾವು ಹೀಗೆ ಮಾಡುವುದಿಲ್ಲ. ಇಂದಿಗೂ ಎಷ್ಟೋ ಜನ ರಸ್ತೆ ಬದಿ ನಿಂತ ನೀರು, ಬಹುದಿನಗಳಿಂದ ಹೊಂಡದಲ್ಲಿ ನಿಂತ ನೀರನ್ನೇ ದನಗಳಿಗೆ ಕುಡಿಸುತ್ತಾರೆ. ಹೈನುಗಾರಿಕೆ ಮಾಡುವವರು ಕೂಡ ತಮ್ಮ ಹಸು ಎಮ್ಮೆಗಳಿಗೆ ಸ್ವಚ್ಛವಾದ ನೀರು ಒದಗಿಸುವುದಿಲ್ಲ. ಹಸುಗಳು ಕುಡಿಯಲು ಇಟ್ಟಿರುವ ನೀರಿನ ತೊಟ್ಟಿ ಪಾಚಿಗಟ್ಟಿ ಹೋಗಿರುತ್ತದೆ, ಆದರೂ ಅದನ್ನು ಸ್ವಚ್ಛಗೊಳಿಸಿ ನೀರು ತುಂಬಿಸುವುದಿಲ್ಲ. ಇದರ ನೇರ ಪರಿಣಾಮ ನಮ್ಮ ದನಗಳ ಮೇಲೆಯೇ ಆಗುತ್ತದೆ. ಬಹುತೇಕ ಕಾಯಿಲೆಗಳು ನಾವು ಕುಡಿಯುವ ನೀರಿನಿಂದಲೇ ಬರುತ್ತವೆ. ಹಸು ಎಮ್ಮೆಗಳು ಇದಕ್ಕೆ ಹೊರತಲ್ಲ. ನಾವು ಕೊಡುವ ಅಶುದ್ಧ ನೀರು ಕೆಲವು ಜಾನುವಾರುಗಳಿಗೆ ಒಂದೇ ಸಲಕ್ಕೆ ಕಾಯಿಲೆ ತಂದೊಡ್ಡಿದರೆ ಇನ್ನು ಕೆಲವು ನಿಧಾನವಾಗಿ ಹಲವು ಕಾಯಿಲೆಗಳಿಗೆ ತುತ್ತಾಗಬಹುದು. ಆದ್ದರಿಂದ ನಮ್ಮ ದನಗಳಿಗೆ ಅತ್ಯಂತ ಶುದ್ಧವಾದ ನೀರು ಕುಡಿಸುವುದು ಅತ್ಯಂತ ಮುಖ್ಯ. ಜಾನುವಾರುಗಳಿಗೆ ಕುಡಿಯಲು ಕೊಡುವ ನೀರು ತೀರ ತಣ್ಣಗಿರಬಾರದು. ನೀರಿನ ತಾಪಮಾನ 16-26 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರಬೇಕು. ಹಾಗಂತ ಟೆಂಪರೇಚರ್ ಅಳೆಯುತ್ತಾ ಕೂರುವುದಲ್ಲ. ಚಳಿಗಾಲದಲ್ಲಿ ನಾವು ಸಂಗ್ರಹಿಸಿಟ್ಟ ನೀರು ರೆಫ್ರಿಜರೇಟರ್ನಲ್ಲಿ ಇಟ್ಟ ಹಾಗಾಗಿರುತ್ತದೆ. ಇಂಥ ನೀರನ್ನು ದನ ಜಾಸ್ತಿ ಕುಡಿಯುವುದಿಲ್ಲ. ಆದ್ದರಿಂದ ಆ ನೀರನ್ನು ಕೆಲಕಾಲ ಬಿಸಿಲಿನಲ್ಲಿಟ್ಟು ವಾರ್ಮ್ ಮಾಡಿ ಕುಡಿಸಬೇಕು. ಇನ್ನು ತುಂಬಾ ದಿನಕ್ಕೆ 2 ಸಲ ನೀರು ಕುಡಿಸುತ್ತಾರೆ, ಆದರೆ ದಿನಕ್ಕೆ 3 ಸಲ ಕುಡಿಸುವ ಅಭ್ಯಾಸ ರೂಢಿಸಿಕೊಳ್ಳಿ. ಬೇಸಿಗೆ ಕಾಲದಲ್ಲಿ ದಿನಕ್ಕೆ 4 ಬಾರಿ ಕುಡಿಸಬೇಕು. ಅದರಲ್ಲೂ ಹಾಲು ಕೊಡುವ ಜಾನುವಾರುಗಳಿಗೆ ಕಡ್ಡಾಯವಾಗಿ ದಿನಕ್ಕೆ 4 ಸಲ ಕುಡಿಸಲೇಬೇಕು. ಅಂದರೆ ಹಾಲಿನ ಪ್ರಮಾಣ ಕೂಡ ಹೆಚ್ಚಾಗುವುದು. ಹಾಲು ಕೊಡುವ ಹಸು ಅಥವಾ ಎಮ್ಮೆಗೆ ದಿನಕ್ಕೆ 4 ಸಲ ಶುದ್ಧವಾದ ನೀರು ಕೊಟ್ಟರೆ ಪ್ರತಿಶತ 15-20% ಹಾಲು ಹೆಚ್ಚಳವಾಗುತ್ತದೆ. ಹಸಿರು ಮೇವನ್ನು ಹೆಚ್ಚು ಕೊಟ್ಟಾಗ ದನಗಳು ಹೆಚ್ಚು ನೀರು ಕುಡಿಯುವುದಿಲ್ಲ, ಏಕೆಂದರೆ ಹಸಿರು ಮೇವು 65-85% ನೀರಿನಂಶ ಹೊಂದಿರುತ್ತದೆ. ಅದೂ ಅಲ್ಲದೆ ಹೆಚ್ಚು ಹಸಿರು ಮೇವು ಕೊಡುವುದು ಕೂಡ ಒಳ್ಳೆಯದಲ್ಲ. ನಾರಿನಂಶ ಹೊಂದಿರುವ ಒಣಮೇವು ಕೂಡ ಜಾನುವಾರುಗಳಿಗೆ ಅತ್ಯವಶ್ಯಕ. ದಿನಕ್ಕೆ 15-20 ಕೆಜಿ ಹಸಿ ಮೇವು ಕೊಟ್ಟು ಉಳಿದಿದ್ದು ಒಣಮೇವು ಇರಲಿ. ಬೇಸಿಗೆಯಲ್ಲಿ ಹಸಿರು ಮೇವಿನ ಕೊರತೆ ಇದ್ದು ಒಣಮೇವು ಜಾಸ್ತಿ ಕೊಡುವುದರಿಂದ ಆಗ ನೀರು ಕೂಡ ಜಾಸ್ತಿ ಕುಡಿಸಬೇಕಾಗುತ್ತದೆ. ಒಣಮೇವು ಕೇವಲ 10-15% ಮಾತ್ರ ತೇವಾಂಶ ಹೊಂದಿದ್ದು 1 ಕೆಜಿಯಷ್ಟು ಒಣಮೇವು ಜೀರ್ಣವಾಗಲು 4-5 ಲೀಟರ್ ನೀರು ಬೇಕಾಗುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ತಪ್ಪದೇ ಜಾನುವಾರುಗಳಿಗೆ ಹೆಚ್ಚೆಚ್ಚು ನೀರು ಕೊಡಬೇಕು. ನಾವು ಹೊಸದಾಗಿ ಜಾನುವಾರು ಖರೀದಿಸಿದಾಗ ನಮ್ಮಲ್ಲಿ ಬರುವ ಅದಕ್ಕೆ ಜಾಗ ಹೊಸದಾಗಿದ್ದರಿಂದ ಸರಿಯಾಗಿ ಮೇವು ತಿನ್ನಲ್ಲ, ನೀರು ಕುಡಿಯಲ್ಲ. ಇಂಥ ಸಮಯದಲ್ಲಿ ನೀರಿನ ಜೊತೆ ಬೆಲ್ಲ ಬೆರೆಸಿ ಕುಡಿಸಬೇಕು. ಕ್ರಮೇಣ ಬೆಲ್ಲದ ಪ್ರಮಾಣವನ್ನು ಕಡಿಮೆ ಮಾಡಿ 1 ವಾರವೆನ್ನುವಷ್ಟರಲ್ಲಿ ನಿಲ್ಲಿಸಬೇಕು. ಹಸು ಅಥವಾ ಎಮ್ಮೆಗಳಿಗೆ ದಿನಕ್ಕೆ 45-60 ಲೀಟರ್ ನೀರು ಕುಡಿಯಲು ಬೇಕು. ನಿಮ್ಮಲ್ಲಿರುವ ಜಾನುವಾರುಗಳಿಗೆ ಅನುಸಾರವಾಗಿ ಅಷ್ಟೂ ದನಗಳಿಗೆ ಶುದ್ಧವಾದ ನೀರು ಕುಡಿಸುವ ವ್ಯವಸ್ಥೆಯನ್ನ ಮೊದಲು ಮಾಡಿಕೊಳ್ಳಿ. ತಿನ್ನುವುದು, ಕುಡಿಯುವುದು, ವಿಸರ್ಜನೆಯಾಗುವುದು ಈ 3 ಸರಿ ಇದ್ದರೆ ಅರ್ಧಕ್ಕರ್ಧ ಕಾಯಿಲೆಗಳು ಹತ್ತಿರ ಸುಳಿಯಲ್ಲ. ಹೊಂಡದ ನೀರು, ಕೊಳಚೆ ತೊಟ್ಟಿಯ ನೀರು, ನಿಂತ ನೀರು, ರಸ್ತೆ ಬದಿಯ ನೀರು ಇವನ್ನೆಲ್ಲ ಕುಡಿಸಬೇಡಿ. ಕಣ್ಣಿಗೆ ಕಾಣದ ಸಾಕಷ್ಟು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಹೊತ್ತೊಯ್ಯುವ ನೀರು ನಮ್ಮ ಹಸುಗಳ ಆರೋಗ್ಯ ಕೆಡಿಸುವಲ್ಲಿ ಸ್ವಲ್ಪವೂ ತಡ ಮಾಡಲ್ಲ. ಆದ್ದರಿಂದ ಶುದ್ಧವಾದ ನೀರು ಕೊಡುವುದು ಅವಶ್ಯ. ಪ್ರಾಣಿಗಳ ಸೆಲ್ಯುಲಾರ್ ರಚನೆಗೆ ನೀರು ಅತ್ಯಗತ್ಯ. ಜೀವಕೋಶಗಳ ಆರೋಗ್ಯಕ್ಕೆ ನೀರಿನ ಗುಣಮಟ್ಟ ಅತ್ಯಗತ್ಯ. ಜೀವಕೋಶಗಳಲ್ಲಿನ ನೀರು ಸಾಕಷ್ಟಿಲ್ಲದಿದ್ದಾಗ ಜೀವಕೋಶಗಳು ನಾಶವಾಗಲು ಪ್ರಾರಂಭವಾಗುತ್ತವೆ ಮತ್ತು ಅಂತಿಮವಾಗಿ ಕುಸಿಯುತ್ತವೆ. ಇದರಿಂದಾಗಿ ಪ್ರಾಣಿಗಳು ಸಾಯಬಹುದು. ನೀರು ಪೋಷಕಾಂಶಗಳನ್ನು ಒಯ್ಯುತ್ತದೆ. ಪ್ರಾಣಿ ಅಥವಾ ಮಾನವ ದೇಹದಲ್ಲಿ ಮತ್ತು ಸಸ್ಯಗಳಲ್ಲಿ ಪೋಷಕಾಂಶಗಳನ್ನು ಸಾಗಿಸುವ ವಿಧಾನ ನೀರು. ನೀರು ದೇಹದಾದ್ಯಂತ ಪೋಷಕಾಂಶಗಳನ್ನು ಸಾಗಿಸುತ್ತವೆ ಮತ್ತು ತ್ಯಾಜ್ಯವನ್ನು ಸಹ ತೆಗೆದುಹಾಕುತ್ತವೆ. ನೀರಿಲ್ಲದೆ ನಾವು ನಿರ್ಜಲೀಕರಣಗೊಳ್ಳುತ್ತೇವೆ, ಅದು ಸಾವಿಗೆ ಕಾರಣವಾಗಬಹುದು. ನಾವು ಅಥವಾ ಜಾನುವಾರುಗಳು ಸೇವಿಸುವ ಆಹಾರದಲ್ಲಿ ಒಳಗೊಂಡಿರುವ ಎಲ್ಲ ಅಗತ್ಯ ಜೀವಸತ್ವಗಳು ಮತ್ತು ಖನಿಜಗಳು ದೇಹವನ್ನು ಸುಸ್ಥಿತಿಯಲ್ಲಿ ಇಡುತ್ತವೆ, ಪ್ರತಿಯೊಂದು ಭಾಗವನ್ನು ಪೋಷಿಸುತ್ತವೆ. ನೀರಿಲ್ಲದೆ ಕೆಲಸ ಅಸಾಧ್ಯ. ಇಂಥ ಹತ್ತಾರು ಕಾರಣಗಳಿಗಾಗಿ ನೀರು ನಮಗೆ ಹಾಗೂ ನಮ್ಮ ಜಾನುವಾರುಗಳಿಗಾಗಿ ಅತ್ಯಗತ್ಯ. ಆದ್ದರಿಂದ ನಮ್ಮ ದನಗಳಿಗೆ ಶುದ್ಧವಾದ ಸಾಕಷ್ಟು ನೀರು ಒದಗಿಸುವತ್ತ ನಾವು ಗಮನಹರಿಸಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗರ್ಮಿ ನನ್ನೆ ಮುನ್ನೋ ಕೆ ಲಿಯೇ ಘಾತಕ ಹೋ ಸಕ್ತಿ ಹೈ. ಲೂ ಲಗ್ನೆ ಕೆ ಲಕ್ಷಣ ಪಹಚಾನಿಯೇ. ತೇಜ್ ಬುಖಾರ್ ಕೆ ಸಾಥ್ ಸುಸ್ತಿ, ತಸಿ ಸೂಖಿ ಆಂಖೇ, ಢೀಲಿ ತ್ವಚಾ, ಸೂಖಾ ಮೂಹ, ಢೀಲಾ ಶಕ್ತಿಹೀನ ಶರೀರ, ತಸಾ ಹುವಾ ತಾಲು ಯಾ ಕಮ್ ಪೇಶಾಬ್. ಶಿಶುವೋ ಕೋ ಛಾಂವ್ ವಾಲಿ ಠಂಡಿ ಜಗಹ ಮೇ ರಖೇ, ನಿಯಮಿತ ಸ್ತನಪಾನ ಕರಾಯೇ ಔರ್ 6 ಮಹೀನೆ ಸೇ ಬಡೇ ಬಚ್ಚೋ ಕೋ ಪರ್ಯಾಪ್ತ ದೂಧ ಔರ್ ಪಾನಿ ಪಿಲಾತೇ ರಹೇ. ಸಾದೆ ಪಾನಿ ಮೇ ಭೀಗೆ ಕಪಡೆ ಸೇ ಪೋಂಚ ಕರ್ ಬಚ್ಚೆ ಕೆ ಶರೀರ ಕಾ ತಾಪಮಾನ ನೀಚೆ ಲಾಯೇ. ಲೂ ಲಗಿ ಹೋ ತಬ್ ಬುಖಾರ್ ಕಿ ದವಾಯಿ ಕಾಮ್ ನಹೀ ಕರೇಗಿ. ಆಪಾತ್ಕಾಲೀನ ಸ್ಥಿತಿ ಮೇ 108 ಪೇ ಫೋನ್ ಕರ್ ಆಂಬ್ಯುಲೆನ್ಸ್ ಬುಲಾಯೇ ಯಾ ಬಚ್ಚೆ ಕೋ ನಜ್ದೀಕಿ ಅಸ್ಪತಾಲ್ ಯಾ ಸ್ವಾಸ್ಥ್ಯ ಕೇಂದ್ರ ಲೇ ಜಾಯೇ. ಸ್ವಸ್ಥ ರಹೇ, ಸುರಕ್ಷಿತ ರಹೇ. ಆಪ್ಕೆ ಹಿತ್ ಮೇ ತತ್ಪರ್ NDMA. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ April 18-22 ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, April 18-22 ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಜನಪದ ಸಂಗೀತದಲ್ಲಿ ಕೇಳಿ ಸಾರಾವತಿ ಮರಾಠೆ ಅವರಿಂದ ಸಂಪ್ರದಾಯದ ಪದಗಳು. ಮೊದಲಿಗೆ ಚೌತಿಯ ದಿನದಂದು ಗಣಪತಿಯ ವಿಗ್ರಹ ಸ್ಥಾಪನೆ ಮಾಡುವಾಗ ಮಹಿಳೆಯರು ಹಾಡುವ ಹಾಡು. ಗಾನೆ ಗೋಣೇಶ ಚರಿದಾದು ಗಾನೆ ಗೋಣೇಶ ಗಾನೆ ಗೋಣೇಶ ಚರಿದಾದು ಗಾನೆ ಗೋಣೇಶ ವಜಂತರ ಮರದಂಗ ಚರಿದಾದು ವಜಂತರ ಮರದಂಗ ವಾಚಿತರ ಮರದಂಗ ಚರಿದಾದೋ ವಾಚಿತರ ಮರದಂಗ ವಜಂತರ ಮರದಂಗ ಚರಿದಾದೋ ವಜಂತರ ಗಾಗರ ಕಾಶೇಯಚೋ ಗಾಗರದಂಗ ಚರಿದಾದೋ ವಜಂತರ ಗಾಶೆ ಗಾಗರಿಯೋ ಕಾಶೆ ಚೋರಿದಾದೋ ಗಾಗರಯೋ ಕಾಶೆಚೋ ಗಾಗರಿಯೋ ಕಾಶೆ ಚೋರಿದಾದೋ ತಾಳಮನಿ ತಾಳಮನಿಯೋ ಕಾಶೆ ಚೋರಿದಾದೋ ತಾಳಮನಿಯೋ ಕಾಶೆ ಚೋ ಗಾಗರಿಯೋ ಕಾಶೆ ಚೋರಿದಾದೋ ತಾಳಮನಿಯೋ ಕಾಶೆ ಚೋ ತಳಮನೆಯೋ ಕಾಚೆ ಚೋರೆದಾದೋ ವಜಂತರೆಯೋ ಕಾಚೆ ಚೋ ವಜಂತರ ಮರದಂಗ ಚೇರೆದಾದೋ ವಜಂತರ ಮರದಂಗ ಚೇ ವಜಂತರ ಮುರದಂಗ ಚೇರೆದಾದೋ ನಾ ಮುರದಂಗ ಚೇ ನಾಚನ ಮನ ಸರಜೆ ಚೇರೆದಾದೋ ನಾಚನ ಮನ ಸರಜೆ ಚೇ ನಾಚನ ಮನ ಸರಜೆ ಚೇರೆದಾದೋ ಗಾ ಮನ ಸರಜೆ ಚೇ ಗಾನೆ ಗೋನೆ ಸಚೇರೆದಾದೋ ಗಾನೆ ಗೋನೆ ಸಚೇ ಗಾನೆ ಗೋನೆ ಸಚೇರೆದಾದೋ ಗಾನೆ ಗೋನೆ ಸಚೇ ಗಾನೆ ಗೋನೆ ಸಚೇರೆದಾದೋ ತಾಳಮನೆಯೋ ಕಾಚೆ ಚೋ ತಳಮನೆಯೋ ಕಾಚೆ ಚೋರೆದಾದೋ ಗಾನಮನೆಯೋ ಕಾಚೆ ಚೋ ತಳಮನೆಯೋ ಕಾಚೆ ಚೋರೆದಾದೋ ಗಾಗರಿಯೋ ಕಾಚೆ ಚೋ ಗಾಗರಿಯೋ ಕಾಚೆ ಚೋರೆದಾದೋ ವಜಂತರ ಮರದಂಗ ಚೇ ವಜಂತರ ಮರದಂಗ ಚೇರೆದಾದೋ ಮನ ಸರಜೆ ಚೇ ನಾಚನ ಮನ ಸರಜೆ ಚೇರೆದಾದೋ ನಾಚನ ಮನ ಸರಜೆ ಚೇ ಮುಂದೆ ಕೇಳಿ ಮದುಮಗಳ ಮಡಿಲು ಅಥವಾ ಉಡಿ ತುಂಬುವ ಹಾಡು. ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ಬಾನಾನೆ ಗೋಟಿ ಬರ್ಜಾಲಿ ಪಾಂಚ ಬಾನಾನೆ ಗೋಟಿ ಬರ್ಜಾಲಿ ಪಾಂಚ ಪಪ್ಲಾನೆ ಗೋಟಿ ಬರ್ಜಾಲಿ ಪಾಂಚ ಪಪ್ಲಾನೆ ಗೋಟಿ ಬರ್ಜಾಲಿ ಪಾಂಚ ಕೆಳನೆ ಗೋಟಿ ಬರ್ಜಾಲಿ ಪಾಂಚ ಕೆಳನೆ ಗೋಟಿ ಬರ್ಜಾಲಿ ಪಾಂಚ ದುಡುವಾನೆ ಗೋಟಿ ಬರ್ಜಾಲಿ ಪಾಂಚ ದುಡುವಾನೆ ಗೋಟಿ ಬರ್ಜಾಲಿ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ನಿಮೆನೆ ಗೋಟಿ ಬರ್ಜಾಲಿ ಪಾಂಚ ನಿಮೆನೆ ಗೋಟಿ ಬರ್ಜಾಲಿ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ಕೆಳನೆ ಗೋಟಿ ಬರ್ಜಾಲಿ ಪಾಂಚ ಕೆಳನೆ ಗೋಟಿ ಬರ್ಜಾಲಿ. ಇನ್ನು ಮುಂದೆ ನವಮಧುವನ್ನು ಗಂಡನ ಮನೆಯಲ್ಲಿ ಒಳಗೆ ಕರೆದು ದೇವರ ಮುಂದೆ ಕುಳ್ಳಿರಿಸಿ ಹಾಡುವ ಹಾಡು. ಕಾಂಜನಿ ನಾತ ಗಲ್ಗೆ ಸುನೆ ಕಾಂಜನಿ ನಾತ ಗಲ್ಗೆ ಸುನೆ ಸೋನ್ ಮುಳ್ತಾ ಮಾಮಾಗೆ ಅಪ್ಲ ಸೋನ್ ಮುಳ್ತಾ ಮಾಮಾರೆ ಅಪ್ಲ ಮಾಮ ಮುಳ್ತಾ ಸುನ್ಗೆ ಅಪ್ಲಿ ಮಾಮ ಮುಳ್ತಾ ಸುನ್ಗೆ ಅಪ್ಲಿ ದೇವಾಂಗಾರಾಯಿ ಸಾರಿ ಬೇರೆ ಗಂಗೆ ಚೆ ಪನೆ ಪ್ರಮೋಳಿಲ ಸಂಸಾರ ಪಾನ್ ಕಾಂಜಿಲ ಬೇರೆ ಗಂಗೆ ಚೆ ಪನೆ ಪ್ರಮೋಳಿಲ ಕಾಂಜನಿ ನಾತ ಗಲ್ಗೆ ಸುನೆ ಕಾಂಜನಿ ನಾತ ಗಲ್ಗೆ ಸುನೆ ಸೋನ್ ಮುಳ್ತಾ ಮಾಮಿಗೆ ಅಪ್ಲಿ ಸೋನ್ ಮುಳ್ತಾ ಮಾಮಿಗೆ ಅಪ್ಲಿ ಮಾಮಿ ಮುಳ್ತಾ ಸುನ್ಗೆ ಅಪ್ಲಿ ಮಾಮಿ ಮುಳ್ತಾ ಸುನ್ಗೆ ಅಪ್ಲಿ ದೇವಾಂಗಾರ ಇಲಿ ದೇವಾಂಗಾರ ಇಲಿ ಸಚರ್ಪಾನ್ ಕಾಂಜಿಲೆ ಬೇರೆ ಗಂಗೆ ಪನಿ ಪ್ರಮೋಡಿಲ ಸಚರ್ಪಾನ್ ಕಾಣಿಲ ಬೇರೆ ಗಂಗೆ ಪನಿ ಪ್ರಮೋಡಿಲ ಕಂಜನಿ ನಾತ ಗಲ್ಗೇಶುನೆ ಕಂಜನಿ ನಾತ ಗಲ್ಗೇಶುನೆ ಸೋನ್ ಮುಂತಾ ಮಗೆ ಅಪಲ ಸೋನ್ ಮುಂತಾ ಮಗೆ ಅಪಲ ಮಾಮಾ ಮುಂತಾ ಸುನ್ಗೆ ಅಪಲಿ ದೇವಾಂಗಾರ ಇಲಿ ದೇವಾಂಗಾರ ಇಲಿ ಸಚರ್ಪಾನ್ ಕಾಣಿಲ ಬೇರೆ ಗಂಗೆ ಪನಿಪುರ ಮೋಡಿಲ ಸಚರ್ಪಾನ್ ಕಾಣಿಲ ಬೇರೆ